ಜಿಲ್ಲೆನ ಬೇರೆ ಬೇರೆ ಕಡೆ ಬಿಡುಗಡೆಯಾಗಿ ಯಶಸ್ವಿ ಪ್ರದರ್ಶನ ಕಾಣುತ್ತಿರುವ ಕೊಟ್ಟುಕತ್ತಿರ ಪ್ರಕಾಶ್ ಕಾರ್ಯಪ್ಪ ನಿರ್ದೇಶನದ ಸಾಹಿತಿ ನಾಗೇಶ್ ಕಾಲೂರು ಕಾದಂಬರಿ ಆಧಾರಿತ ಕೊಡವ ಚಲನಚಿತ್ರ ನಾಡಪೆದ ಆಶಾ ಇದೇ 14, 15 ಮತ್ತು 16ಕ್ಕೆ ವಿರಾಜಪೇಟೆ ಕೊಡವ ಸಮಾಜದಲ್ಲಿ ಪ್ರದರ್ಶನ ಇದೆ. ಯಾಗೋಳು ಬೆಳಗ್ಗೆ 10:30, ಮಧ್ಯಾಹ್ನ 1 ಗಂಟೆ, 3:30 ಮತ್ತು ಸಾಯಂಕಾಲ 6 ಗಂಟೆಗೆ ಚಿತ್ರ ಪ್ರದರ್ಶನ ಇದ್ದದೆ. ಸೆಪ್ಟೆಂಬರ್ 14ಕ್ಕೆ ಸಾಯಂಕಾಲ ಸಭಾ ಕಾರ್ಯಕ್ರಮ ನಡೆದಿದೆ. ಕೊಡಗು ಜಿಲ್ಲೆಯಲ್ಲಿ ಇಂದು 83 ಹೊಸ ಕೋವಿಡ್-19 ಪ್ರಕರಣಗಳ ದೃಢ ಅಟ್ಟು. ಮಡಿಕೇರಿ ತಾಲೂಕಲ್ಲಿ 30, ಸೋಮವಾರಪೇಟೆ ತಾಲೂಕಲ್ಲಿ 20 ಮತ್ತು ವಿರಾಜಪೇಟೆ ತಾಲೂಕಲ್ಲಿ 33 ಪ್ರಕರಣಗಳು ಕಂಡುಬಂದಿತು. ಇಲ್ಲಿ ಮುಟ್ಟ 34,250 ಪ್ರಕರಣಗಳು ದಾಖಲಾದರೆ 33,330 ಜನ ಹುಷಾರಾಗಿ 418 ಜನ ಜೀವ ಕಳ್ಕೊಂಡಳು. ಈಗ 502 ಸಕ್ರಿಯ ಪ್ರಕರಣಗಳು ಇದ್ದು ಕಳೆದ 24 ಗಂಟೆಗಳ ಅವಧಿಯಲ್ಲಿ 65 ಜನ ಹುಷಾರಾಗಿ ಆಸ್ಪತ್ರೆಯಿಂದ ಮನೆಗೆ ಹೋಗಳು. ಕೋವಿಡ್ ಪಾಸಿಟಿವಿಟಿ ದರ 2.84% ಆಟೋತ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲವು ತಿಳಿಸಿದರು. ಯಾವುದೇ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡ್ರೇನು ತಮ್ಮದೇ ಗುರುತು ಮೂಡಿಸಿಕೊಂಡು ಬರಕು ಮಕ್ಕಳಲ್ಲಿ ಸಾಧನೆ ಮಾಡುವ ಛಲ ಇರಕೂತ ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಬಿಆರ್ ಸವಿತಾ ರೈ ಅವು ಹೇಳಿದ್ರು. ಮಡಿಕೇರಿನ ಕಿಂಗ್ಸ್ ಆಫ್ ಕೂರ್ಗ್ ನೃತ್ಯ ಸಂಸ್ಥೆಯ ವತಿಯಿಂದ ಆನ್ಲೈನ್ ಮೂಲಕ ಆಯೋಜಿಸಿದ್ದ ನೃತ್ಯ ಸ್ಪರ್ಧೆಯಲ್ಲಿ ಗೆದ್ದವಕ್ಕೆ ಇನಾಮು ಹಂಚಿಕೆ. ಹಂಗೆ ಒಲಿಂಪಿಕ್ಸ್ ಮಹಿಳಾ ಹಾಕಿ ತಂಡದ ಸಹಾಯಕ ಕೋಚ್ ಆಗಿದ್ದ ಹೊನ್ನಂಪಾಡಿ ಅಂಕಿತಾ ಸುರೇಶ್ಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಮುಖ್ಯ ನೆಂಟರಾಗಿ ಭಾಗವಹಿಸಿ ಅವು ಮಾತಾಡಿದ್ರು. ಶಕ್ತಿ ದಿನಪತ್ರಿಕೆ ಉಪಸಂಪಾದಕ ಕುಡಿಕಲ್ ಸಂತೋಷ್ ಅವು ಮಾತಾಡಿ ಮಕ್ಕ ಓದಲಿ ಮಾತ್ರ ಅಲ್ಲದೆ ಹಾಡು, ನೃತ್ಯ, ಕ್ರೀಡೆ ಹಿಂಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ್ರೆ ಸಾಧನೆ ನೊಟ್ಟಿಗೆ ಹೆಸರು ಮಾಡ್ಕೊಳಕಂತ ಹೇಳಿದ್ರು. ನಗರಸಭಾ ಸದಸ್ಯೆ ಸವಿತಾ ರಾಕೇಶ್ ಸೇರಿದಂಗೆ ಮುಖ್ಯಪಟ್ಟವು ಈ ಸಂದರ್ಭದಲ್ಲಿ ಹಾಜರಿದ್ದವು. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಕೊಡಗು ಜಿಲ್ಲೆ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಕೊಡಗು ಶಾಖೆ, ಹಂಗೆ ಜಿಲ್ಲಾ ದಿವ್ಯಾಂಗರ ಒಕ್ಕೂಟ ಇವರ ಕೂಡುಕೂಟಲಿ ಮಡಿಕೇರಿ ತಾಲೂಕಿನ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಗೆ ತಾಲೂಕು ಮಟ್ಟದ ಕೋವಿಡ್ ಗೃಹಾಧಾರಿತ ಆರೈಕೆ ಮತ್ತು ಬಲವರ್ಧನ ತರಬೇತಿ ಕಾರ್ಯಾಗಾರ ನಡೆದು ಮಡಿಕೇರಿನ ಬಾಲಭವನದಲ್ಲಿ ನಡೆದ ಕಾರ್ಯಕ್ರಮನ ಜಿಲ್ಲಾ ವಿಕಲಚೇತನರ ಕಲ್ಯಾಣಾಧಿಕಾರಿ ಕೆಜಿ ವಿಮಲ ಅವು ಉದ್ಘಾಟನೆ ಮಾಡಿದ್ರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ದಿವ್ಯಾಂಗರ ಒಕ್ಕೂಟದ ಅಧ್ಯಕ್ಷ ಜೆ ಮಹೇಶ್ವರ್, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ನಿರ್ದೇಶಕರಾದ ಡಾ ರೇಖಾ ಷಣ್ಮುಗ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದರು. ಕುಶಾಲನಗರ 220 ಕೆವಿ ವಿದ್ಯುತ್ ಹಂಚಿಕೆ ಕೇಂದ್ರದಲ್ಲಿ ರಿಪೇರಿ ಕೆಲಸ ಮಾಡಿಕಿರುವುದರಿಂದ ನಾಳೆ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆಗೆ ಮುಟ್ಟ 200 ಕೆವಿ ಕುಶಾಲನಗರ, 33/11 ಕೆವಿ ಸೋಮರ್ಪೇಟೆ, 66/11 ಕೆವಿ ಸುಂಟಿಕೊಪ್ಪ, ಹಂಗೆ 66/11 ಕೆವಿ ಮಡಿಕೇರಿ ವಿದ್ಯುತ್ ಉಪಕೇಂದ್ರಗಳಲ್ಲಿ ವಿದ್ಯುತ್ ಸರಬರಾಜು ನಿಲ್ಲಿಸಲಾಗಿದೆ. ಆದ್ದರಿಂದ ಕುಶಾಲನಗರ, ಕೂಡಿಗೆ, ನಂಜರೇಪಟ್ಟಣ, ಸುಂಟಿಕೊಪ್ಪ, ಚೆಟ್ಟಳ್ಳಿ, ಸೋಮರ್ಪೇಟೆ, ಶಾಂತಳ್ಳಿ, ಮಡಿಕೇರಿ, ಗಾಳಿಬೀಡು, ಮೇಕೇರಿ, ಕಡಗದಾಳು, ಸಂಪಾಜೆ, ಭಾಗಮಂಡಲ ಹತ್ತಿರದ ಊರುಗಳಲ್ಲಿ ವಿದ್ಯುತ್ ಇರ್ದುಲೇತ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಿದರು. ವಿರಾಜಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವರ್ಷದ ಪ್ರಶಸ್ತಿ ಪ್ರಕಟ ಆಗಿದ್ದು 3 ಜನ ಪತ್ರಕರ್ತರು ಪ್ರಶಸ್ತಿಗೆ ಆಯ್ಕೆಯಾಗಳು. ಪತ್ರಕರ್ತರ ಸಂಘದ ರಾಷ್ಟೀಯ ಸಮಿತಿ ಸದಸ್ಯರಾದ ಎಸ್ಎಂ ಮುರಳೀಧರ್ ಅವು ತಮ್ಮ ಸಹೋದರ ಗಣೇಶ್ ಅವರ ಜ್ಞಾಪಕರ್ತರಾಗಿ ಶುರು ಮಾಡಿರುವ ಅತ್ಯುತ್ತಮ ಕ್ರೀಡಾ ವರದಿ ಪ್ರಶಸ್ತಿ ಕನ್ನಡಪ್ರಭ ಪತ್ರಿಕೆಯಲ್ಲಿ ಪ್ರಕಟಗೊಂಡ ಮಂಡ್ಯದ ಎಸ್ ಅಶೋಕ್ ಅವರ ಪ್ರೀಮಿಯರ್ ಲೀಗ್ ಇಂದು ಅಂತಿಮ ಪೈಪೋಟಿ ವರದಿ ಪಡ್ಕೊಂಡ್ರೆ ಅಜ್ಜಮಡ ರಮೇಶ್ ಕುಟ್ಟಪ್ಪ ಶುರು ಮಾಡಿದ ಅತ್ಯುತ್ತಮ ಗ್ರಾಮೀಣ ವರದಿ ಪ್ರಶಸ್ತಿಗೆ ಶಕ್ತಿ ದಿನಪತ್ರಿಕೆಯಲ್ಲಿ ಪ್ರಕಟ ಆದ ಎಎಸ್ ವಾಸು ಅವರ ನನಸಾಗದ ಪುನರ್ವಸತಿ ಕನಸು ವರದಿ ಆಯ್ಕೆಯಾಯಿತು. ವಿರಾಜಪೇಟೆ ತಾಲೂಕು ಸಂಘದ ಅಧ್ಯಕ್ಷರಾಗಿದ್ದ ಷಣ್ಣವಂಡ ಶ್ರೀನಿವಾಸ್ ಸಂಗಪ್ಪ ಅವರು ಶುರು ಮಾಡಿರುವ ಅತ್ಯುತ್ತಮ ಪರಿಸರ ಕುರಿತ ವರದಿ ಪ್ರಶಸ್ತಿ ಶಕ್ತಿ ದಿನಪತ್ರಿಕೆಯಲ್ಲಿ ಪ್ರಕಟ ಆದ ಅಮಣಿಚಂಡ ಪ್ರವೀಣ್ ಚಂಗಪ್ಪ ಅವರ ಕೈ ಹಿಡಿಯಿತು ಹೈನುಗಾರಿಕೆ ಉದ್ದಿಮೆ ವರದಿಗೆ ಸಿಕ್ಕಿತು. ಇದೇ 19ಕ್ಕೆ ನಡೆಯುವ ಮಹಾಸಭೆಯಲ್ಲಿ ಪ್ರಶಸ್ತಿ ನೀಡಲಾದ ಸಂಘದ ಪ್ರಧಾನ ಕಾರ್ಯದರ್ಶಿ ರಜಿತ್ ಕುಮಾರ್ ಗುಯ್ಯಾವು ತಿಳಿಸಿದರು. ರಾಜ್ಯ ಸರ್ಕಾರದ ಆದೇಶದಂಗೆ ಕೊಡಗು ಜಿಲ್ಲೆಯಲ್ಲಿದ್ದ ವೀಕೆಂಡ್ ಕರ್ಫ್ಯೂ ರದ್ದಾದ ಬೆನ್ನಲ್ಲಿ ಭಾರೀ ಸಂಖ್ಯೆಯಲ್ಲಿ ಪ್ರವಾಸಿಗರು ಜಿಲ್ಲೆಗೆ ಬರ್ತಳು. ದುಬಾರೆ, ಕಾವೇರಿ ನಿಸರ್ಗಧಾಮ, ರಾಜಾಸಿಟ್, ಅಬ್ಬಿಫಾಲ್ಸ್, ಮಾಂದಲ್ಪಟ್ಟಿ, ಮಲ್ಲಳ್ಳಿ ಜಲಪಾತಗಳ ಕಡೆಗೆ ಜಾಸ್ತಿ ಸಂಖ್ಯೆಯಲ್ಲಿ ಪ್ರವಾಸಿಗರು ಹೋಗ್ತಳು. ಪ್ರವಾಸೋದ್ಯಮನ ನಂಬಿಕೊಂಡು ಜೀವನ ನಡೆಸುತ್ತಿರೋಕೆ ಖುಷಿ ಕೊಟ್ರೆ ಕೋವಿಡ್ ಆತಂಕದಿಂದಾಗಿ ಕೆಲವು ಸಂಘಟನೆಗಳ ಪ್ರವಾಸಿಗರು ಬರದರ್ನ ವಿರೋಧ ಮಾಡಿ ನಿರ್ಬಂಧ ಹಾಕೋಕುತ ಒತ್ತಾಯ ಮಾಡ್ತಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಚಂಪೆ ಕೇಳಿದಿರಿ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಈಗ ಜಾಹೀರಾತುಗಳು. Crouch like a tiger. Show the world the real man in you. Be the Toyota, the undisputed leader. Toyota Fortuner Legenda. Booking agi bheti kodi. Palace Toyota. Near Kaveri Hall. CV Shankar Road. Madikeri. Call 7022671919.